ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಸಮಯ 6:51, ಆಕಾಶವಾಣಿ ಭದ್ರಾವತಿ. ಕೃಷಿರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ಕೇಳಿದರೆ, ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. ನಾವು ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡಲು, ತೋಟದಲ್ಲಿ ಕೆಲಸ ಮಾಡಲು, ಓಡಾಡಲು, ವ್ಯಾಪಾರ ಮಾಡಲು ಹಲವಾರು ತಾಂತ್ರಿಕತೆಗಳನ್ನು ಬಳಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತಂತ್ರಜ್ಞಾನ ಪರಿಚಯಿಸುವ ವಿಶೇಷ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜವಾಹರಲಾಲ್ ನೆಹರು ನ್ಯೂ ತಾಂತ್ರಿಕ ಮಹಾವಿದ್ಯಾಲಯ ಶಿವಮೊಗ್ಗ, JNNC ಶಿವಮೊಗ್ಗ ಪ್ರಾಯೋಜಿತ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಕಾಳು ಮೆಣಸಿನ ಬೆಳೆ ಹಾಗೂ ಸಸ್ಯಾಭಿವೃದ್ಧಿ, ಈ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗಿರೀಶ್ ಆರ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ನವಿಲೆಯ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆರ್ ಗಿರೀಶ್ ಅವರಿದ್ದಾರೆ. ಅವರು ಇಂದು ನಮಗೆ ಕಾಳು ಮೆಣಸಿನ ಬೆಳೆ ಹಾಗೂ ಸಸ್ಯಾಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ವಿಚಾರದಲ್ಲಿ ಅಂತಂದ್ರೆ ಕಾಳು ಮೆಣಸಿನ ಬೆಳೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಮತ್ತೆ ಅದನ್ನು ಯಾವ ರೀತಿ ಸಸ್ಯಾಭಿವೃದ್ಧಿ, ಅದಕ್ಕಿಂತ ಮುಂಚಿತವಾಗಿ ಈ ಕಾಳುಮೆಣಸಿನ ಬೆಳೆಗೆ ಭೂಮಿ ಸಿದ್ಧತೆ ಪ್ರಾರಂಭವಾಗುತ್ತೆ ಸರ್, ಯಾವ ರೀತಿ ಮಣ್ಣು ಬೇಕು, ಅದನ್ನ ಯಾವ ರೀತಿ ನಾವು ಮಾಡ್ಕೋಬೇಕು, ರೈತರು ಏನೇನು ಮಾಡ್ಬೇಕು ಅನ್ನೋದು. ಕಾಳುಮೆಣಸು ಇವತ್ತು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕಪ್ಪು ಬಂಗಾರ ಅಂತ ಕರಿತಿರುವಂತ ಒಂದು ಬೆಳೆ, ಯಾಕಂದ್ರೆ ಅದಕ್ಕಿರುವಂತ ಮಾರುಕಟ್ಟೆಯಲ್ಲಿರುವಂತ ಬೆಲೆ ಮತ್ತೆ ಆರೋಗ್ಯಕ್ಕೆ ನಮ್ಗೆ ಬೇಕಾಗಿರುವಂತ ಎಲ್ಲಾ ಆಲ್ಕಲೈಡ್ಸ್ ಅಂತ ನಾವೇನ್ ಕರಿತೀರಿ ಅದನ್ನು ಕೊಡ್ತಿರೋದ್ರಿಂದ ಇವತ್ತು ಒಂದು ಸಾಂಬಾರು ಬೆಳೆಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವಂತ ಬೆಳೆ ಅಂತ ಹೇಳ್ಬೋದು. ಸೊ ಈ ಒಂದು ಕಾಳುಮೆಣಸು ಮಣ್ಣು ಅಂತ ನೋಡೋದಾದ್ರೆ ಯಾವತ್ತೂ ಈ ಒಂದು ಬೆಳೆಗೆ ನೀರು ಹಿಡಿದಂತಹ ಮರಳು ಮಿಶ್ರಿತ ಹರಿದೋಗುವಂತ ಮಣ್ಣುಗಳಿದ್ರೆ ತುಂಬಾ ಚೆನ್ನಾಗಿ ಬರುವಂತ ಒಂದು ಕೃಷಿ ಮಾಡಬಹುದು ಕಾಳುಮೆಣಸಲ್ಲಿ. ಯಥೇಚ್ಛವಾಗಿ ತೇವಾಂಶ ನಿಲ್ಲತ್ತೆ, ನೀರ್ ಹಿಡಿಯತ್ತೆ ಮಳೆಗಾಲದಲ್ಲಿ ಅನ್ನೋದ್ರೆ ಅಂತ ಮಣ್ಣುಗಳು ಇದಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬೇಗನೆ ಬಹಳ ಬೇಗ ಬೇರು ಕೊಳೆ ರೋಗಕ್ಕೆ ತುತ್ತಾಗುವಂತ ಸ್ಥಿತಿ ಇರೋದ್ರಿಂದ ನೀರು ಹರಿಯುವಂತ ಮಣ್ಣುಗಳು ಇದಕ್ಕೆ ಬಹಳ ಸೂಕ್ತ ಅಂತ ಹೇಳ್ಬೋದು ಸರ್. ಇದಕ್ಕೆ ಈ ತಳಿಗಳ ಬಗ್ಗೆ ಹೇಳೋದಾದ್ರೆ ಈ ಕಾಳುಮೆಣಸಲ್ಲಿ ಯಾವ್ಯಾವ ತಳಿಗಳು ಬರ್ತವೆ, ಯಾವ ರೀತಿ ಅಂತ ತಳಿಗಳು ಅಂತ ನೋಡೋದಾದ್ರೆ ಸಾಕಷ್ಟು ತಳಿಗಳು ಕಾಳುಮೆಣಸಲ್ಲಿ ಇವತ್ತು ಬಂದಿದ್ದಾವೆ. ಸೊ ಇದರಲ್ಲಿ ನಾಟಿ ತಳಿಗಳು ಇದಾವೆ, ಜೊತೆಗೆ ಸಂಕರಣ ತಳಿಗಳು ಕೂಡ ಬಂದಿರುವಂತದ್ದು. ಸೊ ನಾಟಿ ತಳಿಗಳು ಅಂತ ನೋಡೋದಾದ್ರೆ ನಮ್ಮಲ್ಲಿ ಸಾಕಷ್ಟು ತಳಿಗಳು ಇದಾವೆ. ಕರಿಮುಂಡ ಅಂತಿದೆ, ಉದ್ದನ ಕೆರೆ ಅಂತಿದೆ, ಮಲಬಾರ್ ಎಕ್ಸೆಲ್ ಅಂತಿದ್ದಾವೆ, ಮತ್ತೆ ಈ ರೀತಿ ಸಾಕಷ್ಟು ದೊಡ್ಡ ಮಲ್ಲಿಗೆ ಸರ, ಮತ್ತೆ ವಡಕನ್ ಅಂತೆ, ಕುಂಭಕಲ್ ಅಂತೆ, ಈ ರೀತಿ ಪ್ರದೇಶ ಹವಾಗುಣಗಳಲ್ಲಿ ಸೂಕ್ತ ಆಗಿರುವಂತ ತಳಿಗಳು ನಾಟಿ ತಳಿಗಳು ನಮ್ಮಲ್ಲಿದ್ದಾವೆ. ಸೊ ಮತ್ತೆ ಇತ್ತೀಚೆಗೆ ರೈತರು ಒಂದ್ ತಳಿನ ಬಿಡುಗಡೆ ಮಾಡಿರುವಂತ ತಳಿ ಸಿಗಂಧಿನಿ ಅಂತೇಳಿ, ಇದು ರೈತರದೇ ತಳಿ, ಇದು ನಾಟಿ ತಳಿ ಆಗಿರುವಂತದ್ದು. ಸೊ ಈ ರೀತಿ ತಳಿಗಳು ನಮ್ಮಲ್ಲಿ ಇವತ್ತು ಇರುವಂತದ್ದು. ಇನ್ನೊಂದ್ ಕಡೆ ಸಂಕರಣ ತಳಿಗಳು ಅಂತ ಬಂದ್ರೆ ಕೇರಳ ವಿಶ್ವವಿದ್ಯಾಲಯ ಪಣಿಯೂರ್ ಸ್ಟೇಷನ್ ಅವ್ರು ಬಿಡುಗಡೆ ಮಾಡಿರುವಂತಹ ಪಣಿಯೂರ್ ತಳಿಗಳು ಇವತ್ತು ನಮ್ಮಲ್ಲಿ ಪ್ರಚಲಿತವಾಗಿರುವಂತದ್ದು. ಸೊ ಅದರಲ್ಲಿ ಪಣಿಯೂರ್ ಒಂದು ಸಾಕಷ್ಟು ರೈತರ ಹತ್ರ ಇರುವಂತ ಒಂದು ಬಹು ಬೇಡಿಕೆ ತಳಿ ಅಂತ ಹೇಳ್ಬೋದು. ಈ ಪಣಿಯೂರ್ ಒಂದು ಬಿಟ್ಟು ಇವತ್ತು ಪಣಿಯೂರ್ ಒಂದರಿಂದ ಹತ್ತುವರೆಗೂ ಬಂದಿರುವಂತದ್ದು. ಪಣಿಯೂರ್ ಒಂದು, ಎರಡು, ಮೂರು, ನಾಲ್ಕು ಅಂತೇಳಿ ಈ ರೀತಿ ಹತ್ತುವರೆಗೂ ಬಿಡುಗಡೆ ಮಾಡಿರುವಂತ ತಳಿಗಳು ಇದಾವೆ ಪಣಿಯೂರಲ್ಲಿ. ಬಟ್ ಇದರಲ್ಲಿ ಪಣಿಯೂರ್ ನಾ ಹೇಳ್ದಂಗೆ ಪಣಿಯೂರ್ ಒಂದು ಪ್ರಚಲಿತ ಪಡ್ಕೊಂಡು ಅಧಿಕ ಇಳುವರಿ ಕೊಡುವಂತ ತಳಿ ಅಂತ ಹೇಳ್ಬೋದು ಪಣಿಯೂರ್ ಒಂದು. ಬಟ್ ಇದ್ರ ಜೊತೆಗೆ ಈಗ ಏನಾಗಿದೆ ಅಂತಂದ್ರೆ ಕೆಲವು ಎತ್ತರ ಪ್ರದೇಶಗಳಿಗೆ, ನೆರಳು ಜಾಸ್ತಿ ಇರುವಂತ ಪ್ರದೇಶಗಳಿಗೆ, ನೀರು ಜಾಸ್ತಿ ಇರುವಂತ ಪ್ರದೇಶಗಳಿಗೆ ಅಂತೇಳಿ ರೋಗ ಕಡಿಮೆ ಬರುವಂತ ತಳಿಗಳನ್ನ ಕೂಡ ಬಿಡುಗಡೆ ಮಾಡಿಕೊಂಡು ಈ ರೀತಿ ಪಣಿಯೂರು ಎರಡು, ಮೂರು, ನಾಲ್ಕು ಅಂತೇಳಿ ತಳಿಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಮತ್ತೆ ಇನ್ನೊಂದ್ ಕಡೆ ಐಎಎಸ್ಆರ್ ಕ್ಯಾಲಿಕಟ್ ಇದೆ, ಭಾರತೀಯ ಸಾಂಬಾರು ಸಂಶೋಧನಾ ಮಂಡಳಿ ಕ್ಯಾಲಿಕಟ್ ಅಲ್ಲಿ ಇರುವಂತದ್ದು. ಸೊ ಅವರು ಸಾಕಷ್ಟು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ಐಎಎಸ್ಆರ್ ಶಕ್ತಿ, ಐಎಎಸ್ಆರ್ ತೇವಂ, ಐಎಎಸ್ಆರ್ ಗಿರಿಮುಂಡ, ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ ಅಂತ ಈ ರೀತಿ ಸಾಕಷ್ಟು ತಳಿಗಳನ್ನ ಐಎಎಸ್ಆರ್ ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇವೆಲ್ಲಾನು ಸಂಕರಣ ತಳಿಗಳಾಗಿರೋದ್ರಿಂದ ಅಧಿಕ ಇಳುವರಿ ಕೊಡುವಂತ ತಳಿಗಳಾಗಿರುತ್ತೆ. ಮತ್ತೆ ನಮ್ಮ ಪ್ರದೇಶಕ್ಕೆ ಒಗ್ಗುವಂತ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಮ್ಗೆ ಅಧಿಕ ಇಳುವರಿ ಪಡೆಯೋದಕ್ಕೂ ಸಹಕಾರಿ ಆಗ್ತಿರುತ್ತೆ. ಸೊ ಈ ಒಂದ ಇಷ್ಟು ತಳಿಗಳನ್ನ ನಮ್ಗೆ ಮಾರುಕಟ್ಟೆಯಲ್ಲಿ ರೈತರಿಗೆ ಲಭ್ಯ ಇದಾವೆ. ಬಟ್ ಆದಷ್ಟು ನಾವು ಸಂಸ್ಥೆಗಳಲ್ಲಿ ತಗೊಂಡಾಗ ಈ ಒಂದು ಸೂಕ್ತವಾದ ತಳಿಗಳು ನಮ್ಗೆ ಸಿಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಸಂಸ್ಥೆಗಳಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಗೆ ಎಲ್ಲೆಲ್ಲಿ ಸಸ್ಯಾಭಿವೃದ್ಧಿ ಮಾಡ್ತಿದಾರೆ ಅಂತ ಕಡೆ ತಿಳ್ಕೊಂಡು ತಳಿಗಳ ಬಗ್ಗೆ ಕೇಳ್ಕೊಂಡು ನಾವು ನಮ್ಮ ಒಂದು ಭಾಗಕ್ಕೆ ಸೂಕ್ತ ಆಗುವಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡಾಗ ಕರಿಮೆಣಸು ಚೆನ್ನಾಗಿ ಕೃಷಿ ಮಾಡೋದಕ್ಕೆ ಸಹಕಾರಿ ಆಗುತ್ತೆ. ಈ ಕಾಳುಮೆಣಸಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇದ್ದೇ ಇರುತ್ತೆ, ಆ ಪೋಷಕಾಂಶಗಳ ಬಗ್ಗೆ ಹೇಳೋದಾದ್ರೆ ಸರ್. ಕಾಳುಮೆಣಸು ಇಷ್ಟೊತ್ತು ಹೇಳಿದಾಗೆ ಇದೊಂದು ಕಾಡು ಬಳ್ಳಿ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಮೂಲ ಹುಡುಕಿದಾಗ ನಮ್ ಸಿಕ್ಕಿರೋದೇ ಕಾಡಲ್ಲಿ, ಪಶ್ಚಿಮ ಘಟ್ಟ ಕಾಡುಗಳಲ್ಲಿ ಬೆಳೆಯುವಂತ ಒಂದು ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆಯುವಂತದ್ದು. ಸೊ ಈ ಹರಿದ್ವರ್ಣ ಕಾಡುಗಳ ವಿಶೇಷತೆ ಏನಂದ್ರೆ ವರ್ಷ ಪೂರ್ತಿ ನೆರಳಿರುವಂತದ್ದು. ಸೊ ವರ್ಷ ಪೂರ್ತಿ ನೆರಳು ಎಲ್ಲಿರುತ್ತೋ ಅಂತ ಪ್ರದೇಶಗಳಲ್ಲಿ ನಾವು ಸಸ್ಯ ಕಾಳುಮೆಣಸಿನ ಕೃಷಿ ಮಾಡಬಹುದು. ಯಾಕಂದ್ರೆ ನೆರಳು ಇದ್ರೆ ಆ ಒಂದು ಬೆಳೆಗೆ ನೀರು ಕೊಟ್ಕೊಂಡು ನಾವು ಕೃಷಿ ಮಾಡಬಹುದು. ಹಂಗಾಗಿ ಇವತ್ತು ಸಾಕಷ್ಟು ಸ್ವಲ್ಪ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಕೂಡ ಕಾಳುಮೆಣಸು ವಿಸ್ತೀರ್ಣ ಆಗ್ತಿರೋದನ್ನ ಗಮನಿಸ್ತಿದ್ದೀರಿ. ಸೊ ಈ ಒಂದು ಬೆಳೆಗೆ ಪೋಷಕಾಂಶ ನಿರ್ವಹಣೆ ಅಂತ ನೋಡೋದಾದ್ರೆ ಇದಕ್ಕೂ ನಾವು ಅಡಿಕೆಗೆ ಶಿಫಾರಸು ಮಾಡ್ತಿರ್ತೀರಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತೇಳಿ. ಈ ರೀತಿ ಮೂರು ಪೋಷಕಾಂಶಗಳಲ್ಲಿ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಅಷ್ಟು ಪೊಟ್ಯಾಶು ಒಂದು ಬಳ್ಳಿಗೆ ಒಂದು ವರ್ಷಕ್ಕೆ ಶಿಫಾರಸು ಆಗಿರುವಂತದ್ದು ಇದು ಪೋಷಕಾಂಶ ಇದರಲ್ಲಿ. ಮತ್ತೆ ಇದರಲ್ಲಿ ಸ್ಪೆಷಲ್ ಆಗಿ ನಾವು ರೆಕಮೆಂಡ್ ಮಾಡುವಂತದ್ದು ಎರಡನ್ನ ಹೇಳ್ತೀರಿ. ಎರಡನೇ ಮುಖ್ಯ ಪೋಷಕಾಂಶಗಳ ಎರಡು ಪೋಷಕಾಂಶಗಳನ್ನ ಶಿಫಾರಸು ಮಾಡ್ತೀರಿ. ಒಂದ್ ಕಡೆ ಇದು ಮಲೆನಾಡು ಬೆಳೆ ಆಗಿರೋದ್ರಿಂದ ಮಲೆನಾಡು ಭೂಮಿಗಳಲ್ಲಿ ರಸಾರ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ರಸಾರ ಮೇಂಟೈನ್ ಮಾಡೋದಕ್ಕೆ ವರ್ಷಕ್ಕೊಂದ್ಸತಿ 200 ಗ್ರಾಂ ಅಷ್ಟು ಕೃಷಿ ಸುಣ್ಣನ ಗಿಡದ ಬಡ್ಡೆಗೆ ಕೊಡಿ ಅಂತ ಹೇಳ್ತೀರಿ. ಆ ಕೃಷಿ ಸುಣ್ಣ ಕೊಟ್ಟಾಗ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ, ಆ ಕ್ಯಾಲ್ಸಿಯಮ್ ಮಣ್ಣಲ್ಲಿ ತೇವಾಂಶ ಕಡಿಮೆ ಮಾಡುತ್ತೆ, ರಸಾರನ ಮೇಂಟೈನ್ ಮಾಡಿಕೊಡುತ್ತೆ. ಅದೊಂದು ಈ ಕೃಷಿಗೆ ಮೂಲವಾಗಿ ಮಾಡಬೇಕಾಗಿರುವಂತದ್ದು. ಎರಡನೇದಾಗಿ ಈ ಒಂದು ಬೆಳೆಗೆ ಬಹಳ ಬೇಗ ಪೋಷಕಾಂಶ ಕೊರತೆ ಕಾಣಿಸೋದು ಮೆಗ್ನೀಷಿಯಂ ಕೊರತೆ. ಸೊ ಹಂಗಾಗಿ ಮೆಗ್ನೀಷಿಯಂ ಯಾವಾಗ ಕೊರತೆ ಆಗುತ್ತೆ, ಇದು ಪ್ರಾರಂಭದ ಎಲೆಗಳಲ್ಲಿ ತಿಳಿ ಹಸಿರು ಬಣ್ಣ ದ ಎಲೆಗಳು ನಮಗೆ ಕಾಣಿಸಿ ಬರುತ್ತೆ. ಸೊ ಹಂಗಾಗಿ ಮೆಗ್ನೀಷಿಯಂ ಕೊರತೆ ಬಹಳ ಬೇಗ ತೋರಿಸೋದ್ರಿಂದ ಮೆಗ್ನೀಷಿಯಂನ ಈ ಒಂದು ಬೆಳೆಗೆ ನಾವು ಕೊಡಿ ಅಂತ ಹೇಳ್ತೀರಿ. ಸೊ ಇದರಲ್ಲಿ ಮಣ್ಣಿಗೆ ಕೊಡೋದಾದ್ರೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ. ಈ ಮೆಗ್ನೀಷಿಯಂ ಸಲ್ಫೇಟ್ ನ ನೀವು ಒಂದು ಬಳ್ಳಿಗೆ 80-100 ಗ್ರಾಂ ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ನ ಒಂದು ವರ್ಷಕ್ಕೆ ಕೊಡಬಹುದು. ಅಥವಾ ಎಲೆ ಮುಖಾಂತರ ನಾವು ಸಿಂಪಡಣೆ ಮಾಡಕ್ ಹೇಳ್ತೀರಿ. ಎಲೆ ಮುಖಾಂತರ ಫೋಲಿಯರ್ ಕೊಡೋದಾದ್ರೆ ಮೆಗ್ನೀಷಿಯಂ ಸಲ್ಫೇಟ್ ನ 1 ಗ್ರಾಂ 1 ಲೀಟರ್ ನೀರ್ಗೆ ಹಾಕ್ಬಿಟ್ಟು ಇದೆ ಎಲೆ ಮುಖಾಂತರ ಸಿಂಪಡಣೆ ಮಾಡೋದು ಕೂಡ ಶಿಫಾರಸ್ ಮಾಡ್ತೀರಿ. ಈ ಮೂರು ಮುಖ್ಯ ಪೋಷಕಾಂಶಗಳ ಜೊತೆಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇವೆರಡು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೊಂಡ್ರೆ ನಮ್ಗೆ ಕಾಳುಮೆಣಸು ಅಧಿಕ ಇಳುವರಿ ಬರೋದಕ್ಕೆ ಸಪೋರ್ಟ್ ಮಾಡ್ತಿರುತ್ತೆ. ಜೊತೆಗೆ ಈ ಕಾಳುಮೆಣಸನ್ನ ಬೆಳೆಯೋಕ್ಕಿಂತ ಮುಂಚೆಯತ್ವವಾಗಿ ಸಸ್ಯ ಅಭಿವೃದ್ಧಿ ಮಾಡಬೇಕಾಗುತ್ತೆ ಸರ್. ನಾವು ಭೂಮಿ ಎಲ್ಲ ಆಯ್ತು, ಪೋಷಕಾಂಶ ಕೊಡೋರ ಜೊತೆಗೆ ಆ ಸಸ್ಯ ಅಭಿವೃದ್ಧಿ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ರೈತರು ಏನೇನು ಒಂದು ಕ್ರಮಗಳನ್ನ ತಗೋಬೇಕು ಅಂತ? ಕಾಳುಮೆಣಸು ಸಸ್ಯಾಭಿವೃದ್ಧಿ ಇವತ್ತು ರೈತರಿಗೇನೆ ತರಬೇತಿ ಕೊಟ್ಟು ಮಾಡಿಸಿರುವಂತ ವಿಚಾರ. ಯಾಕಂದ್ರೆ ಇವತ್ತು ಕಾಳುಮೆಣಸು ಮೂರ್ ರೀತಿ ಬಳ್ಳಿಯಲ್ಲಿ ನೋಡ್ತೀರಿ. ಕಾಳುಮೆಣಸು ಬಳ್ಳಿ ಅಂತ ತಗೊಂಡ್ರೆ ಒಂದು ಮರನ ಇಟ್ಕೊಂಡು ಹೋಗ್ತಿರುವಂತ ಬಳ್ಳಿಗಳು ಅಂತ ಕರೀತೀರಿ. ಆ ಹಬ್ಬುವಂತ ಬಳ್ಳಿಗಳು, ಮರ ಹಬ್ಬುವಂತ ಬಳ್ಳಿಗಳು ಅಂತ ಹೇಳ್ಬೋದು. ಇದು ಟಾಪ್ ಶೂಟ್ಸ್ ಅಂತ ಜನರಲ್ ಆಗಿ ಕರೀತಾರೆ. ಈ ಒಂದು ಟಾಪ್ ಶೂಟ್ಸ್ ನ ತಗೊಂಡು ನಾವು ಸಸ್ಯಾಭಿವೃದ್ಧಿನು ಮಾಡಬಹುದು. ಎರಡನೇದಾಗಿ ಫಸಲು ಕೊಡುವಂತ ಗರಿಗಳು, ಯಾಕಂದ್ರೆ ರಿಪ್ರೊಡಕ್ಟಿವ್ ಶೂಟ್ಸ್ ಅಂತ ಕರೀತೀರಿ. ಇನ್ನೊಂದ್ ಕಡೆ ಅವು ಫಸಲು ಕೊಡುವಂತ ಗರಿಗಳು ಸೈಡ್ ಶೂಟ್ಸ್ ಅಲ್ಲಿ ಬರುವಂತವು, ಇದನ್ನು ತಗೊಂಡು ಸಸ್ಯ ಅಭಿವೃದ್ಧಿ ಮಾಡ್ತೀರಿ. ಸೊ ಇದಕ್ಕೆ ಬುಷ್ ಪೆಪ್ಪರ್ ಅಂತ ಕರೀತಾರೆ. ಸೊ ಬುಷ್ ಪೆಪ್ಪರ್ ಮಾಡೋದಕ್ಕೆ ಫಸಲು ಕೊಡ್ತಿರುವಂತ ಗರಿಗಳನ್ನ ತಗೊಂಡು ಮಾಡುವಂತದ್ದು. ಇನ್ನೊಂದು ಭೂಮಿ ಮೇಲೆ ಹರ್ಕೊಂಡು ಹೋಗುವಂತದ್ದು, ರನ್ನರ್ಸ್ ಅಂತ ಕರಿತೀರಿ. ಸೊ ಭೂಮಿ ಮೇಲೆ ಹರ್ಕೊಂಡು ಉದ್ದಕ್ಕೆ ಹರ್ಕೊಂಡು ಹೋಗುವಂತ ಬಳ್ಳಿಗಳನ್ನ ನಾವು ರನ್ನರ್ಸ್ ಅಂತ ಕರಿತೀರಿ. ಈ ರೀತಿ ಇದನ್ನು ಒಂದು ನಾವು ಬಳಕೆ ಮಾಡ್ಕೋತಿರುವಂತದ್ದು. ಇವು ಮೂರೂ ನಮ್ಗೆ ಜನರಲ್ ಆಗಿ ಸಸ್ಯ ಅಭಿವೃದ್ಧಿ ಮಾಡಕ್ ಸಿಗುವಂತ ಬಳ್ಳಿಗಳು ಅಂತ ಹೇಳ್ಬೋದು ಜನರಲ್ ಆಗಿ. ಸೊ ಈ ಮೂರು ಬಳ್ಳಿಗಳಲ್ಲಿ ನಾವು ರೈತರಿಗೆ ಯಥೇಚ್ಛವಾಗಿ ಹೇಳುವಂತದ್ದು ರನ್ನರ್ಸ್ ನ, ಯಾಕೆಂತಂದ್ರೆ ಅದರಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಇರಲ್ಲ. ಒಂದ್ ಕಡೆ ಭೂಮಿ ಮೇಲೆ ಹರ್ಕೊಂಡು ಹೋಗ್ತಿರಂತೆ, ಮತ್ತೆ ಇದನ್ನ ತಗೊಂಡು ನಾವು ಸಸ್ಯಾಭಿವೃದ್ಧಿ ಮಾಡಿದಾಗ ನಮ್ಗೆ 1.5 ವರ್ಷಕ್ಕೆ ಮತ್ತೆ 2 ವರ್ಷಕ್ಕೆ ಫಸಲು ಕೊಡೋದಕ್ಕೆ ಸ್ಟಾರ್ಟ್ ಆಗತ್ತೆ. ಇದನ್ನ ಯಥೇಚ್ಛವಾಗಿ ನಾವು ಯೂಸ್ ಬಳಕೆ ಮಾಡಿಕೊಂಡು ಬುಟ್ಟಿ ಸಸ್ಯಾಭಿವೃದ್ಧಿ ಮಾಡ್ತಿರುವಂತದ್ದು. ಟಾಪ್ ಶೂಟ್ಸ್ ತಗೊಂಡಾಗ ನಮ್ಗೊಂದು ಅನುಕೂಲ ಅಂದ್ರೆ ಮರ ಹಬ್ಬು ಅಂತ ಬಳ್ಳಿಗಳನ್ನ ತಗೊಂಡು ಕಟ್ ಮಾಡಿ ತೆಗೆದು ನಾವು ಬುಟ್ಟಿ ಮಾಡ್ಬೇಕಾಗತ್ತೆ. ಬಟ್ ಪ್ರತಿ ಸತಿ ನಾವು ಮರ ಹತ್ತಿ ಆ ಒಂದು ಬಳ್ಳಿಗಳನ್ನ ಬುಟ್ಟಿ ಕಾಂಡಗಳನ್ನ ತುಂಡು ಮಾಡಿಕೊಂಡು ನಂತರ ತಂದು ಅದಕ್ಕೆ ಸಸ್ಯಾಭಿವೃದ್ಧಿ ಬಳಕೆ ಮಾಡಿದಾಗ ಇದೆಲ್ಲ ಅಡ್ವಾಂಟೇಜ್ ಅಂತಂದ್ರೆ ಮೊದಲನೇ ವರ್ಷಕ್ಕೆ ಫಸಲು ಬರುವಂತದ್ದು, ಎರಡನೇದಾಗಿ ಭೂಮಿ ಮಟ್ಟದಿಂದ 1 ಅಡಿಗೆನೆ ನಮ್ಗೆ ಪೊದೆ ಬರುವಂತದ್ದು. ಸೊ ಇದೆರಡು ಅಡ್ವಾಂಟೇಜ್ ಇಟ್ಕೊಂಡು ಕೆಲವರು ಟಾಪ್ ಶೂಟ್ಸ್ ನ ಬಳಕೆ ಮಾಡ್ಕೋತಾರೆ, ಬಟ್ ಎಲ್ಲಾ ರೈತರು ಇದನ್ನ ಮಾಡಕ್ಕಾಗಲ್ಲ. ಎರಡನೇದಾಗಿ ರಿಪ್ರೊಡಕ್ಟಿವ್ ಶೂಟ್ಸ್ ನ ತಗೊಂಡು ನಾವು ಬುಷ್ ಪೆಪ್ಪರ್ ಮಾಡ್ತಿರುವಂತದ್ದು. ಇವತ್ತು ಟೆರಸ್ ಗಾರ್ಡನಿಂಗ್ ಅಂತ ಕರಿತೀರಿ, ಒಂದ್ ಕಡೆ ಸಿಟಿಗಳಲ್ಲಿ ಮನೆಗಳ ಹತ್ರ ಮಾಡಿ ಮೇಲೆ ಜಾಗದಲ್ಲಿ ಕುಂಡುಗಳಲ್ಲಿ ನಾವು ಕಾಳುಮೆಣಸ್ ನ ಮಾಡ್ತಿರುವಂತ ಕೃಷಿ ಒಂದ್ ಕಡೆ. ಬಟ್ ಇದು ಲಾಭ ಅಲ್ಲ, ಮನೆ ಬಳಕೆಗೆ ಬೇಕಾಗಿರುವಂತ ಕಾಳುಮೆಣಸ್ ನ ಬೆಳ್ಕೊಳ್ಳೋದಕ್ಕೆ ಸಿಟಿ ಅವ್ರಿಗೆ ಮಾತ್ರ ನಾವು ಬುಷ್ ಪೆಪ್ಪರ್ ನ ಮಾಡ್ಕೊಡುವಂತದ್ದು. ಸೊ ಇದು ಆಲ್ರೆಡಿ ಫಸಲು ಕೊಡ್ತಿರುವಂತ ರಕ್ಕೆಗಳನ್ನ ತಗೊಂಡು ಆ ರಕ್ಕೆಗಳಲ್ಲಿ ಸಸ್ಯ ಅಭಿವೃದ್ಧಿ ಮಾಡ್ಕೊಂಡು ನಾವು ಬುಷ್ ಪೆಪ್ಪರ್ ಅಂತ ಮಾಡ್ಕೊಳ್ಳೋದಕ್ಕೆ ಹೇಳ್ತಿರ್ತೀರಿ. ಅದು ರೈತರಿಗೆ ಆದಾಯ ಕೊಡುವಂತ ಬೆಳೆ ಅಲ್ಲ, ಯಾಕಂದ್ರೆ ಅದ್ರಲ್ಲಿ ನಮ್ಗೆ ಏನೇ ಹಾರ್ವೆಸ್ಟ್ ಮಾಡಿದ್ರು 100 ಗ್ರಾಮ್ 200 ಗ್ರಾಮ್ ಅಷ್ಟೇ ನಮ್ಗೆ ಕರಿಮೆಣಸು ಸಿಗೋದು ಬಿಟ್ರೆ ಅದ್ರಲ್ಲಿ ನಮ್ಗೆ ಕೆಜಿಗಟ್ಟಲೆ ಕರಿಮೆಣಸು ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಇನ್ನು ಯಥೇಚ್ಛವಾಗಿ ರೈತರಿಗೆ ನಾವು ಸಸ್ಯ ಅಭಿವೃದ್ಧಿ ಮಾಡಕ್ ಹೇಳ್ಕೊಳ್ಳೋದು ರನ್ನರ್ಸ್ ಅನ್ನ ಬಳಕೆ ಮಾಡ್ಕೊಂಡು ಭೂಮಿ ಮೇಲೆ ಹರಿಯುವಂತ ಬಳ್ಳಿಗಳನ್ನ ತಗೊಂಡು ಸಸ್ಯ ಅಭಿವೃದ್ಧಿ ಮಾಡೋದಕ್ಕೆ ಹೇಳ್ತೀರಿ. ಈ ಭೂಮಿ ಮೇಲೆ ಹರಿದಿರುವಂತ ಬಳ್ಳಿಗಳು ಅಂತಂದ್ರೆ ಇದನ್ನ ಯಾವ ತಿಂಗಳಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಜನರಲ್ ಆಗಿ ಸಸ್ಯ ಅಭಿವೃದ್ಧಿಯಲ್ಲಿ ಕಾಳುಮೆಣಸಿಗೆ ಒಂದು ಅಂದ್ರೆ ಶಕೆ ವಾತಾವರಣ ಬೇಕು, ಒಂದು ತುಂಡುಗಳು ಚೆನ್ನಾಗಿ ಮೊಳಕೆ ಹೊಡಿಬೇಕು ಅನ್ನೋದಾದ್ರೆ ಆರ್ದ್ರತೆ ಅಂತ ನಾವೇನ್ ಕರಿತೀವಿ ಹ್ಯುಮಿಡಿಟಿ, ಅದು ಶಕೆ ವಾತಾವರಣ ಇದ್ದಾಗ ಚೆನ್ನಾಗಿ ಮೊಳಕೆ ಹೊಡಿಯೋದಕ್ಕೆ ಸಪೋರ್ಟ್ ಆಗುತ್ತೆ. ಹಂಗಾಗ್ಬಿಟ್ಟು ಜನರಲ್ ಆಗಿ ಹರಿಯುವಂತ ಬಳ್ಳಿಗಳನ್ನ ನಾವು ಯೂಶಲಿ ತಗೊಳ್ಳುವಂಥದ್ದು ಸೆಪ್ಟೆಂಬರ್ ತಿಂಗಳು ಕಳೆದ ಮೇಲೆ, ಕೆಲವು ಸತಿ ಜನವರಿ ತಿಂಗಳು ಪ್ರಾರಂಭದಲ್ಲಿ ಮಾಡಿಸ್ತೇವೆ. ಸೆಪ್ಟೆಂಬರ್ ತಿಂಗಳು ಕಟಾವ್ ಮಾಡ್ಕೊಂಡ್ರೆ ನವೆಂಬರ್ ಡಿಸೆಂಬರ್ ಮತ್ತೆ ಚಳಿಗಾಲ ಇರೋದ್ರಿಂದ ಅಷ್ಟೊಂದು ಸೂಕ್ತವಾಗಿ ಸಸಿಗಳು ಅಭಿವೃದ್ಧಿ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಜನವರಿ ತಿಂಗಳಲ್ಲಿ ರನ್ನರ್ಸ್ ನ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಸೊ ಈ ಹರಿಯುವಂತ ಬಳ್ಳಿಗಳನ್ನ ನಾವು ಏನು 1 ಮೀಟರ್ 2 ಮೀಟರ್ ಶುದ್ಧ ಭೂಮಿ ಮೇಲೆ ಹರ್ಕೊಂಡು ಹೋಗಿರುತ್ತೆ ಅಂತ ಬಳ್ಳಿಗಳನ್ನ ಮಳೆಗಾಲದಲ್ಲಿ ಸುತ್ತಿ ಮರದ ಬಟ್ಟೆಯಲ್ಲೇ ಇಟ್ಟಿರಬೇಕು. ನಂತರ ಬೇಸಿಗೆಯಲ್ಲಿ ಜನವರಿ ತಿಂಗಳಲ್ಲಿ ಈ ಒಂದು ಹರಿಯೋ ಬಳ್ಳಿಗಳನ್ನ ಕಟ್ ಮಾಡಿ ತೆಗೆದು ಆ ಒಂದು ಬುಡ ಭಾಗದಲ್ಲಿ ಬರುವಂತ 2-3 ಗೆಣ್ಣನ್ನ ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ. ಮತ್ತೆ ಚಿಗುರಲ್ಲೂ 2-3 ಗೆಣ್ಣನ್ನ ನಾವು ಡಿಸ್ಕಾರ್ಡ್ ಮಾಡ್ಬೇಕು, ಯಾಕಂದ್ರೆ ಬುಡದಲ್ಲಿ ಬರುವಂತ 2-3 ಗೆಣ್ಣು ತುಂಬಾ ಬಲ್ತಿರುತ್ತೆ, ಮೊಳಕೆ ಹೊಡೆಯೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ. ಸೊ ಹಂಗಾಗಿ ಬೇಗ ಜರ್ಮಿನೇಷನ್ ಬರಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಡಿಸ್ಕಾರ್ಡ್ ಮಾಡ್ಕೊಳ್ಳಿ ಅಂತ 1-2 ಗೆಣ್ಣನ್ನ. ಮತ್ತೆ ಸುಳಿ ಭಾಗ ಅಂತ ಬಂದ್ರೆ ಎಳ್ಸಿರುತ್ತೆ, ತುಂಬಾನೇ ಎಳ್ಸಿರೋದ್ರಿಂದ ಅದನ್ನ ಕಟಿಂಗ್ಸ್ ಮಾಡಿ ಹಾಕಿದ್ರೆ ಕರಗೋಗ್ತವೆ. ಸೊ ಹಂಗಾಗಿ ಎಳ್ಸಿರುವಂತ ಮೇಲ್ ಮೂಲ ಇರುವಂತ 2-3 ತುಂಡುಗಳನ್ನು ಬೇಡ ಅಂತ ಹೇಳ್ತೀವಿ. ಇಟ್ಕೊಂಡಿರ್ತೀವಿ. ಇನ್ನು ಮಧ್ಯ ಭಾಗದಲ್ಲಿ ಸಿಗುವಂತ ಏನ್ ಗೆಣ್ಣೆಗಳಿರುತ್ತೆ ಆ ಗೆಣ್ಣೆಗಳನ್ನ ತಗೊಂಡು ನಾವು ಸಸ್ಯಾಭಿವೃದ್ಧಿ ಮಾಡೋದಕ್ಕೆ ಹೇಳ್ತಿರ್ತೀರಿ. ಈ ಸಸ್ಯಾಭಿವೃದ್ಧಿ ಮಾಡಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಇದಕ್ಕೆ ಮೊದಲು ನಾವು ಬುಟ್ಟಿನ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪುಟ್ಟಿಗಳು ರೆಡಿ ಇದ್ರೆ ಮಾತ್ರ ನಾವು ತುಂಡುಗಳನ್ನ ಹಾಕೋದಕ್ಕೆ ಸಪೋರ್ಟ್ ಆಗೋದು. ಸೊ ಹಂಗಾಗಿ ಪುಟ್ಟಿಗಳನ್ನ ರೆಡಿ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾವು ಸಮ ಪ್ರಮಾಣದಲ್ಲಿ ಕಾಡು ಮಣ್ಣು, ಧನ್ವಿನ ಗೊಬ್ಬರ ಮತ್ತೆ ಮರಳು ಈ ಮೂರು 1:2:1 ಅಂತ ಕರಿತೀರಿ. ಒಂದು ಭಾಗ ಕಾಡು ಮಣ್ಣು, ಎರಡು ಭಾಗ ಧನ್ವಿನ ಗೊಬ್ಬರ ಮತ್ತೆ ಒಂದು ಭಾಗ ಮರಳು, ಈ ಮೂರನ್ನು ಮಿಶ್ರಿತ ಮಾಡಿರುವಂತ ಒಂದು ಫಲವತ್ತು ಬರ್ತಾದಂತ ಒಂದು ಮೀಡಿಯಾ ಅಂತ ನಾವೇನ್ ಕರಿತೀರಿ ಅದನ್ನ ತಗೊಂಡು ಬುಟ್ಟಿಗಳಿಗೆ ತುಂಬಿ ಬುಟ್ಟಿ ಎಲ್ಲ ತಯಾರಾದ ಮೇಲೆ ಸಸಿಗಳನ್ನ ಕಟ್ ಮಾಡಿ ನಾವು ಬುಟ್ಟಿಗಳಿಗೆ ಕೊಡ್ಬೇಕಾಗತ್ತೆ. ಸೊ ಈ ಒಂದು ಸಸ್ಯಾಭಿವೃದ್ಧಿ ನಾನು ಏನ್ ಹೇಳ್ತಿದ್ದೆ ಹರಿಯುವಂತ ಬಳ್ಳಿಗಳು ಮಧ್ಯಭಾಗದಲ್ಲಿ ತಗೊಂಡ ತುಂಡುಗಳನ್ನ ಮೊದ್ಲೆಲ್ಲ ಎರಡು ಗೆಣ್ಣು ಅಂತ ಸಸ್ಯಾಭಿವೃದ್ಧಿ ಮಾಡ್ತಿದ್ರೆ ಇವತ್ತು ಒಂದು ಗೆಣ್ಣು ಅಂತ ಸಸ್ಯಾಭಿವೃದ್ಧಿ ಮಾಡಿ. ಯಾಕಂದ್ರೆ ಕ್ವಾಲಿಟಿ ಸಸ್ಯಗಳು ಇವತ್ತು ಅಷ್ಟೊಂದು ಸಿಗ್ದಾ ಇರೋದ್ರಿಂದ ನಮ್ಗೆ ರೋಗ ಇಲ್ದೇ ಇರುವಂತ ಬಳ್ಳಿಗಳು ಕಡಿಮೆ ಸಿಗ್ತಿರೋದ್ರಿಂದ ಸಿಂಗಲ್ ನೋಡ್ ಕಟ್ಟಿಂಗ್ಸ್ ಇವತ್ತು ಜಾಸ್ತಿ ಮಾಡ್ತಿರುವಂತದ್ದು. ಡಬಲ್ ನೋಡ್ ಗೆಡ್ಡಿಂಗ್ಸ್ ಅಲ್ಲಿ ಒಂದು ಗೆಣ್ಣು ಬುಟ್ಟಿ ಒಳಗೆ ಹಾಕ್ತಿರಿ, ಒಂದು ಗಣ್ಣು ಚಿಗುರೋದಕ್ಕೆ ಬಿಡ್ತಿದ್ರೆ. ಸಿಂಗಲ್ ನೋಡ್ ಕಟ್ಟಿಂಗ್ ಅಲ್ಲಿ ಒಂದೇ ಗೆಣ್ಣಿರುತ್ತೆ ಬಟ್ ಕೆಳಗೆ ನಾವು ಗೆಣ್ಣಿರಲ್ಲ. ಸೊ ಅಂತ ಭಾಗಕ್ಕೆ ನಾವು ರೂಟ್ ಹಾರ್ಮೋನ್ ಅಂತ ಕರಿತೀರಿ. ಬೇರ್ ಚೆನ್ನಾಗಿ ಬರೋದಕ್ಕೆ ನಾವು ರೂಟ್ ಹಾರ್ಮೋನ್ ಅಂತೇಳಿ ಇಂಡೋಲ್ ಬಿಟ್ರಿಕ್ ಆಸಿಡ್ ಅಂತ IBA ಅಂತ ಕರಿತೀರಿ. ಈ ಒಂದು IBA ನ ತಂದು ಆ ಒಂದು ಕಟ್ ಮಾಡಿರುವಂತ ಭಾಗಕ್ಕೆ ಕೆಳಗೆ ಗೆಣ್ಣಿಲ್ದೇ ಇರುವಂತ ಜಾಗಕ್ಕೆ ನಾವು ಈ ರೂಟ್ ಹಾರ್ಮೋನ್ ಚೆನ್ನಾಗಿ ಟ್ರೀಟ್ ಮಾಡಿ ನಂತರ ಬುಟ್ಟಿಗಳು ನಾಟಿ ಮಾಡಿದಾಗ ಅವು ಬಹಳ ಬೇಗನೆ ಬೇರ್ ಕೊಡುವಂತದ್ದು ಆಗ್ತವೆ ಮತ್ತೆ ಚಿಗುರೋದಕ್ಕೂ ಸಹಕಾರಿ ಆಗ್ತವೆ. ಸೊ ಹಂಗಾಗಿ ಸಸ್ಯಾಭಿವೃದ್ಧಿ ಮಾಡಬೇಕಾದ್ರೆ ಇವನ್ ನಾವು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿಕೊಂಡು ಮಾಹಿತಿ ಇಟ್ಕೊಂಡು ನಾವು ಸಸ್ಯಾಭಿವೃದ್ಧಿ ಮಾಡಿದಾಗ ನಮ್ಗೆ ಒಳ್ಳೆ ಸಸಿಗಳನ್ನ ನಿಲ್ಸೋದಕ್ಕೆ ಸಪೋರ್ಟ್ ಆಗತ್ತೆ. ನಂತರ ಇದರಲ್ಲಿ ನಾ ಇನ್ನೊಂದು ಹೇಳ್ತೀನಿ, ಸಸ್ಯಾಭಿವೃದ್ಧಿ ಮಾಡ್ಬೇಕಾದ್ರೆ ಒಂದ್ಸತಿ ಕಡ್ಡಿ ನಾಟಿ ಮಾಡಿದ ಮೇಲೆ ಆ ಬುಟ್ಟಿಗೆ ಎಷ್ಟು ತೇವಾಂಶ ಬೇಕೋ ಅಷ್ಟು ತೇವಾಂಶನ ಕೊಟ್ಟು ಚೆನ್ನಾಗಿ ನೆನೆಯೋ ಹಾಗೆ ತೇವಾಂಶ ಮಾಡಿ ನಂತರ ಅದಕ್ಕೆ ನಾವೇನ್ ಮಾಡ್ತೀರಿ, ಶೆಕೆ ಕೊಡ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತೀರಿ ಪ್ಲಾಸ್ಟಿಕ್ ಶೀಟಿಂದ ಒದಕೆ ಮಾಡ್ತೀರಿ, ಟನಲಿಂಗ್ ಅಂತ ಕರಿತೀರಿ. ಈ ರೀತಿ ಲೋ ಕಾಸ್ಟ್ ಅಲ್ಲಿ ಟನಲಿಂಗ್ ಅಂದ್ರೆ ಪ್ಲಾಸ್ಟಿಕ್ ಶೀಟ್ ನ ಅದ್ರ ಮೇಲೆ ಒದಕೆ ಮಾಡಿಕೊಟ್ಟಾಗ ಅದ್ರ ಒಳಗಡೆ 20 ದಿವಸಗಳ ಕಾಲ ನಾವು ಯಾವ್ದೇ ರೀತಿ ನೀರು ಕೊಡದಂಗೆ ಜೊತೆಗೆ ಟನಲಿಂಗ್ ಮಾಡಿ ಶೆಕೆ ಕೊಟ್ಟಾಗ ಎಲ್ಲಾ ಕಡ್ಡಿಗಳನ್ನು ನಮ್ಗೆ ಕಣ್ಣು ಯೂನಿಫಾರ್ಮ್ ಆಗಿ ಮೊಳಕೆ ಹೊಡೆಯೋದಕ್ಕೆ ಸಪೋರ್ಟ್ ಆಗ್ತವೆ. ನಂತರ ಈ ಒಂದು ಶೀಟ್ ನ ಟನಲ್ ಏನ್ ಮಾಡಿದ್ರೆ ನಾನು ತೆಗೆದು ನಂತರ ಡೈಲಿ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಬಿಸಿಲು ನೋಡ್ಕೊಂಡು ನೀರನ್ನ ನಿರ್ವಹಣೆ ಮಾಡಿಕೊಂಡು ಸಸಿನ ಅಭಿವೃದ್ಧಿ ಮಾಡಿಸೋದಕ್ಕೆ ಸಹಕಾರಿ ಆಗ್ತಿರುತ್ತೆ. ಸರ್, ಇದರಲ್ಲಿ ಕಾಂಡಗಳ ಉಪಚಾರ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ ಸರ್? ಜನರಲ್ ಆಗಿ ಅದೇ ಇಷ್ಟೊತ್ತು ಹೇಳಿದಾಗ ಕಡ್ಡಿ ಕೊಳೆ ರೋಗ ಅಂತ ನಾವು ಕರಿತೀರಿ, ಅದು ಕರಗೋ ಅಂತದ್ದು. ಶೀತ ಜಾಸ್ತಿ ಆದಾಗ ಕಡ್ಡಿಗಳು ಕರಗೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಏನು ರನ್ನರ್ಸ್ ನ ತಗೊಂಡು ಕಟಿಂಗ್ಸ್ ಮಾಡ್ತೀರಿ, ಒಂದ್ ಗೆಣ್ಣು ಅಥವಾ ಎರಡು ಗೆಣ್ಣು ಅಂತ ಕಟಿಂಗ್ಸ್ ಮಾಡಿರ್ತೀರಿ, ಇದನ್ನ ಪ್ರಾರಂಭದಲ್ಲಿ ನಾವು 2% ಕಾರ್ಬನ್ಡೆಸಿಮ್ ಅಂದ್ರೆ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಕಾರ್ಬನ್ಡೆಸಿಮ್ ದ್ರವಣನ ತಯಾರು ಮಾಡಿರ್ತೀರಿ. ಈ ಒಂದು ಕಾರ್ಬನ್ಡೆಸಿಮ್ ದ್ರವಣದಲ್ಲಿ ನಾವು ಕಟಿಂಗ್ಸ್ ಮಾಡಿರುವಂತ ಕಡ್ಡಿಗೆ ತುಂಡುಗಳನ್ನ ತಗೊಂಡು ಅಥವಾ ಒಂದ್ ಗಣ್ಣಾಗಿರ್ಬೋದು ಎರಡು ಗಣ್ಣಾಗಿರ್ಬೋದು ಅದನ್ನ ಬ್ಯಾವಿಸಿನ್ ನೀರಲ್ಲಿ 10 ನಿಮಿಷಗಳ ಕಾಲ ನೆನೆ ಹಾಕ್ಬೇಕು. 10 ನಿಮಿಷಗಳ ಕಾಲ ಬ್ಯಾವಿಸಿನ್ ನೀರಲ್ಲಿ ನೆನೆ ಹಾಕಿ ತದನಂತರ ಅದನ್ನ ತೆಗೆದು ಹಾರಕ್ಕೆ ಬಿಡಬೇಕು. ಒಂದು 5-10 ನಿಮಿಷ ಮತ್ತೆ ಭೂಮಿ ಮೇಲೆ ಹಾರಕ್ಕೆ ಹಾಕ್ಬೇಕು. ಅದ್ರಲ್ಲಿ ಎಕ್ಸಸ್ ತೇವಾಂಶ ಇರೋದೆಲ್ಲ ಬಸ್ತೋಗ್ಬೇಕಾಗತ್ತೆ. ಆ ಬಸ್ತೋಗಿ ಅದ್ರಲ್ಲಿರುವಂತ ಶಿಲೀಂದ್ರನಾಶಕ ಕಡ್ಡಿಗಳು ಹೀರ್ಕೊಂಡಿರುವಂತ ತುಂಡುಗಳನ್ನ ತಗೊಂಡು ನಂತರ ನಾವೇನು ಇಷ್ಟೊತ್ತು ರೂಟ್ ಹಾರ್ಮೋನ್ ಅಂತ ಏನ್ ಕರಿತಿದ್ದೆ ಅದು IBA ಅಂತ ನಾವೇನ್ ಕರಿತೀರಿ, ಈ ಒಂದು IBA ಒಂದು ದ್ರವಣ ಏನ್ ತಯಾರು ಮಾಡಿರ್ತೀರಿ ಆ ದ್ರವಣದಲ್ಲಿ ಭೂಮಿಗೆ ಹಾಕುವಂತ ಭಾಗನ ಅದ್ರಲ್ಲಿ ಅದ್ದುಬಿಟ್ಟು ನಂತರ ನಾವು ಬುಟ್ಟಿಗೆ ಹಾಕಿದಾಗ ರೋಗನೂ ಬರದಂಗೆ ಬೇರು ಚೆನ್ನಾಗಿ ಬರೋದಕ್ಕೆ ಸಹಕಾರಿ. ಈ ಕಾಂಡಗಳ ಉಪಚಾರ ಆಯ್ತು ಸರ್, ಜೊತೆಗೆ ಈ ಗಿಡಗಳು ಬಂದಂತಹ ಆ ಗಿಡಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ಇದು 20-22 ದಿವಸ ಅಥವಾ 25 ದಿವಸಕ್ಕೆ ಮೊಳಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತದನಂತರ ನಾವು ಹೇಳ್ದಾಗೆ ಪ್ರತಿದಿನ ಅದಕ್ಕೆ ನೀರನ್ನ ಉಳಿಸ್ಕೊಡ್ಬೇಕಾಗತ್ತೆ. ಸಸಿಗಳು ಚೆನ್ನಾಗಿ ಬರಬೇಕು ಅನ್ನೋದ್ರೆ ತೇವಾಂಶನ ಕಾಪಾಡ್ಕೋಬೇಕು. ಡೈಲಿ ಅದ್ರ ತೇವಾಂಶ ನೋಡ್ಕೊಂಡು ನಾವು ನೀರು ಕೊಡುವಂತ ವ್ಯವಸ್ಥೆ ಮಾಡ್ಕೋಬೇಕು. ನಂತರ ಬೆಳೆದಂತ ಸಸಿಗಳಿಗೆ 1-1.5 ತಿಂಗಳು ಆದ್ಮೇಲೆ 2 ಎಲೆ ಬಂದ ಮೇಲೆ ಅದಕ್ಕೆ ಕೆಲವು ಸತಿ ಭೂಮಿಯಲ್ಲಿರುವಂತ ಪೋಷಕಾಂಶಗಳು ಅಷ್ಟೊಂದು ಸಾಕಾಗ್ತಿಲ್ಲ ಅಂದಾಗ ಎಲೆ ಮುಖಾಂತರ ಪೋಷಕಾಂಶ ಕೊಡೋದಕ್ಕೆ ಹೇಳ್ತಿರ್ತಾರೆ. ಅಂತ ಟೈಮಲ್ಲಿ ಇವತ್ತು ಎಲೆ ಮುಖಾಂತರ ಕೊಡುವಂತ ದ್ರವ ರೂಪದ ಗೊಬ್ಬರಗಳಿರೋದ್ರಿಂದ ಸಾರಜನಕ ರಂಜಕ ಪೊಟ್ಯಾಶ್ ಅಂತೇಳಿ 94 ಅಂತ ಏನ್ ಸಿಗುತ್ತೆ ಇದನ್ನ 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಎಲೆಗಳಿಗೆ ಸಿಂಪಡಣೆ ಮಾಡಬಹುದು. ಈ ಒಂದು ಸಿಂಪಡಣೆ ಮಾಡೋ ಟೈಮಲ್ಲಿ ಎಲೆಗಳ ಮೇಲೆ ಜನರಲ್ ಆಗಿ ನೀರು ಕೊಡೋದ್ರಿಂದ ಕಪ್ಪು ಚುಕ್ಕೆಗಳು ಕಂಡು ಬರುತ್ತೆ. ಸೊ ಹಂಗಾಗಿ ಕಪ್ಪು ಚುಕ್ಕೆಗಳನ್ನ ನಾವು ಆಂಥ್ರಾಕ್ನೋಸ್ ಅಂತ ಕರಿತೀರಿ. ಆಂಥ್ರಾಕ್ನೋಸ್ ರೋಗನ ಹತೋಟಿ ಮಾಡೋದಕ್ಕೋಸ್ಕರ ಸಸ್ಯಾಭಿವೃದ್ಧಿಯಲ್ಲಿ ನಾವು ಯಥೇಚ್ಛವಾಗಿ ಕಾರ್ಬಂಡಜಿಮ್ನ ಶಿಫಾರಸು ಮಾಡ್ತಿರ್ತೀರಿ. ಕಾರ್ಬಂಡಜಿಮ್ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಪೋಷಕಾಂಶ ಹಾಕ್ಕೊಂಡು ನೀವು 40 ದಿವಸಗಳ ಅಂತರದಲ್ಲಿ ಒಂದೊಂದು ಸಿಂಪಡಣೆ ಕೊಡೋದ್ರಿಂದ ಕಾಯಿಲೆ ಇಲ್ದಂಗೆ ಸಸಿಗಳು ಬೆಳವಣಿಗೆ ಚೆನ್ನಾಗಿ ಬಂದು 1-3 ತಿಂಗಳಿಗೆ ನಮ್ಮ ಹತ್ರ 1.5-2 ಅಡಿ ಬೆಳೆದಿರುವಂತಹ ಸಸಿಗಳು ನಮ್ಮಲ್ಲಿ ಸದೃಢವಾಗಿ ಬೆಳೆದಿರುವಂತ ಸಸಿಗಳನ್ನ ನಾವು ಮೇಂಟೈನ್ ಮಾಡಬಹುದಾಗಿದೆ. ತಾವು ಇದುವರೆಗೂ ಕಾಳುಮೆಣಸಿನ ಬೆಳೆ ಹಾಗೂ ಇದರ ಸಸ್ಯ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಿ. ತಾವು ಆಕಾಶವಾಣಿ ಜೊತೆಗೆ ಇದುವರೆಗೂ ಮಾತಾಡಿದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಾಳುಮೆಣಸಿನ ಬೆಳೆ ಹಾಗೂ ಸಸ್ಯಾಭಿವೃದ್ಧಿ ಈ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗಿರೀಶ್ ಆರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ ರೈತ ಬಾಂಧವರೇ, ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇದೀಗ ಕೇಳಿ ತರೀಕೆರೆ ತಾಲೂಕು ಲಿಂಗದಹಳ್ಳಿಯ ಶ್ರೀ ಚಂದ್ರಶೇಖರಾಚಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ. Oh,

ತರೀಕೆರೆ ತಾಲೂಕು ಲಿಂಗದಹಳ್ಳಿಯ ಶ್ರೀ ಚಂದ್ರಶೇಖರಾಚಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೀಗ ಕೇಳಿ ಪೇಟೆ ಧಾರಣೆ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಮಾರಾಟ ದರ ವಿವರ ಹೀಗಿದೆ. ಹುರುಳಿಕಾಯಿ, ಬೀನ್ಸ್, ಓಲ್ ಸರಾಸರಿ ಕ್ವಿಂಟಾಲ್ಗೆ 4,800 ರೂಪಾಯಿನಿಂದ 5,000 ರೂಪಾಯಿ ನಿಗದಿಯಾಗಿತ್ತು. ಹಾಗೆ ಬೀಟ್ರೂಟ್ ಕ್ವಿಂಟಾಲ್ಗೆ 1,800 ರೂಪಾಯಿನಿಂದ 2,000 ರೂಪಾಯಿ, ಬದನೆಕಾಯಿ 1,800 ರೂಪಾಯಿನಿಂದ 2,000 ರೂಪಾಯಿ, ಎಲೆಕೋಸು 2,800 ರೂಪಾಯಿನಿಂದ 3,000 ರೂಪಾಯಿ, ಕ್ಯಾರೆಟ್ 3,800 ರೂಪಾಯಿನಿಂದ 4,000 ರೂಪಾಯಿ, ಹೂಕೋಸು 1,800 ರೂಪಾಯಿನಿಂದ 2,000 ರೂಪಾಯಿ, ಸೌತೆಕಾಯಿ 1,800 ರೂಪಾಯಿನಿಂದ 2,000 ರೂಪಾಯಿ, ನುಗ್ಗೆಕಾಯಿ 1,800 ರೂಪಾಯಿನಿಂದ 2,000 ರೂಪಾಯಿ, ಹಸಿರು ಮೆಣಸಿನಕಾಯಿ 2,000 ರೂಪಾಯಿನಿಂದ 3,000 ರೂಪಾಯಿ, ಹಸಿ ಶುಂಠಿ 5,000 ರೂಪಾಯಿನಿಂದ 8,000 ರೂಪಾಯಿ, ಹಾಗೆ ಬೆಂಡೆಕಾಯಿ 1,800 ರೂಪಾಯಿನಿಂದ 2,000 ರೂಪಾಯಿ, ಈರುಳ್ಳಿ 4,400 ರೂಪಾಯಿನಿಂದ 5,000 ರೂಪಾಯಿ, ಆಲೂಗಡ್ಡೆ 3,500 ರೂಪಾಯಿನಿಂದ 4,000 ರೂಪಾಯಿ, ಹಾಗೆ ಹೀರೆಕಾಯಿ 1,800 ರೂಪಾಯಿನಿಂದ 2,000 ರೂಪಾಯಿ, ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,800 ರೂಪಾಯಿನಿಂದ ಗರಿಷ್ಠ 3,000 ರೂಪಾಯಿ, ಹಾಗೆಯೇ ಟೊಮ್ಯಾಟೊ 400 ರೂಪಾಯಿನಿಂದ 1,600 ರೂಪಾಯಿ ನಿಗದಿಯಾಗಿತ್ತು. ಪೇಟೆ ಧಾರಣೆ ಕೇಳಿದ್ರಿ ರೈತ ಬಾಂಧವರೇ. ಇದೀಗ ಒಂದು ಪರಿಸರ ಗೀತೆ ಕೇಳೋಣ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇವುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ, ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ. ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ, ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡೆ ನೆಡುವ ತನ್ನಿ ಗಿಡವ ನರಸಿ. ಪರಿಸರ ಗೀತೆ ಕೇಳಿದ್ರಿ. ಕೇಳಿದ್ರೆ ನಾವು ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡಲು, ತೋಟದಲ್ಲಿ ಕೆಲಸ ಮಾಡಲು, ಓಡಾಡಲು, ವ್ಯಾಪಾರ ಮಾಡಲು ಹಲವಾರು ತಾಂತ್ರಿಕತೆಗಳನ್ನ ಬಳಸ್ತೇವೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತಂತ್ರಜ್ಞಾನ ಪರಿಚಯಿಸುವ ವಿಶೇಷ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜವಾಹರಲಾಲ್ ನೆಹರು ನ್ಯೂತಾಂತ್ರಿಕ ಮಹಾವಿದ್ಯಾಲಯ ಶಿವಮೊಗ್ಗ, ಜೆಎನ್ಎನ್ಸಿ ಶಿವಮೊಗ್ಗ ಪ್ರಾಯೋಜಿತ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ